ಆ ಗೊಬ್ಬರಕ್ಕೆ ಈಗ ಸಗಣಿಗೆ ವ್ಯತ್ಯಾಸ. ಏನ್ ವ್ಯತ್ಯಾಸ? ಎಮ್ಮೆಗೆ ಕೋಣಂದೆ ಪೌಷ್ಟಿಕ. ಏನ್ ವ್ಯತ್ಯಾಸ ಕಾಣ್ತದೆ ಅಂದ್ರೆ ಎಂತರಿಂದ ಏನಪ್ಪ ನನ್ ಗೊತ್ತಾಗಲ್ಲ. ಅದು ಇವ್ರ ಗೊಬ್ಬರ ಎಷ್ಟು ಸಗಣಿ ಉಳ್ಳೆ ಉಳ್ಳೆ ಹಾಕ್ತೇವೆ, ಕೋಣ ಎಮ್ಮೆ ಹಾಂಗಲ್ಲ ಜಾಸ್ತಿ ಹಾಕ್ತದೆ. ಜಾಸ್ತಿ ಹಾಕ್ತದೆ ಜಾಸ್ತಿ ತಿಂತಿದ್ರು ಸಗಣಿನ ಹೆಚ್ಚಿಗೆ ಮಾತದ. ಅದ್ರಿಂದ ಅದ್ರ ಗೊಬ್ಬರ ಬಲ ಅನಿಸ್ತಿದ್ ನನಗೆ. ಈಗಿದ್ರ ಹಾಳಲ್ಲ ಆಕಳದು ಮತ್ತೆ ಎಷ್ಟೊಂದು ಗೊಬ್ಬರ ಹಾಳಲ್ಲ, ಅದ್ರ ಗೊಬ್ಬರ ಪೌಷ್ಟಿಕ ಅನಿಸ್ತಿದ್ರು. ಈಗ ಕೋಣನ ಕಟ್ಟಿಕೊಂಡು ಉಳುಮೆ ಮಾಡ್ತಾ ಇದ್ರಲ್ಲ, ಅದಕ್ಕೂ ಈಗಿನ ಟ್ರ್ಯಾಕ್ಟರ್ಗೂ ಏನಾದ್ರು ವ್ಯತ್ಯಾಸ ಕಾಣ್ತದೆ ನಿಮಗೆ? ಟ್ರ್ಯಾಕ್ಟರ್ ಎಂತ ಟ್ರ್ಯಾಕ್ಟರ್ ಬ್ಯಾಗ್ ಮಣ್ಣು ಅದಂಗೆ ಕಾಣಿಸ್ತದೆ ಸರ್ ನಮ್ಗೆ. ಆದ್ರೆ ನೇಗಿಲ ಗೊಬ್ಬರ ಹಂಗಲ್ಲ, ಕೆಳಗೆ ಕೆಳಗೆ ಮ್ಯಾನ್ ಹಾಕೊಂಡು ಭೂಮಿನೂ ಕಾಯ್ತಿದ್ವು, ಮಣ್ಣು ಒಂದು ಹದ ಬರ್ತಿದ್ವು. ಇದಕ್ಕೆ ಹದ ಬರೋಲ್ಲ ಮನೆ ಮನೆಯಿಲ್ಲ. ಇವತ್ತು ಹುಡ್ದ್ರು ನಾಳೆಗೆ ಬೀಜ ಹಾಕುದು, ಅದ್ರ ಏನು ಭೂಮಿ ಹದ ಬಂದು ಉಳಿದಿಲ್ಲ. ಶೇಂಗ ಹಾಕ್ಬೇಕಿದ್ರೆ ಸರ್ ಆರು ಏಳು ಸಾರು ಹೂಡ್ಕೊಂಡು ಬಿಸಿಲಿಗೆ ಬಿಟ್ಟಿಗೆ ಹಲಗೆ ಹೊಡೆದು ಅದು ಮಾಡಿದ್ರು ಅನುವು ಮಾಡ್ಕೊಂಡು ನಮ್ಗೆ ಶೇಂಗ ಹಾಕ್ತಿದ್ರು. ಈಗ ಹಂಗಲ್ಲ, ಹಲಗೇನು ಹೊಡೋದಿಲ್ಲ ಹೂಡುವುದಿಲ್ಲ, ಟ್ರ್ಯಾಕ್ಟರ್ ಹೊಡೆದು ಬೀಜ ಹಾಕುದು. ಮಣ್ಣು ಹದ ಮಾಡುದು ಅಂದ್ರೆ ಹೇಗೆ? ಬಿಸಿಲು ಬಿಟ್ಕೊಂಡೆ ಹದ, ಬಿಸಿಲು ಬಿಟ್ಟು ಈ ಹೂಡುದ್ರಿಂದ ಹದ ಅದು. ಅದು ನಮ್ಮ ಹದ ಮಣ್ಣೆ ಒಂದು ನಮಗೆ ಕೈದಾಗ್ಬಿಡ್ತಿ, ಕಪ್ಪಾಗ್ಬಿಡ್ತಿದ್ದು ಅದು. ಈಗ ಬಿಸಿಲಿಗೆ ಇದನ್ನ ತೆರೆದು ಇಟ್ಟರೆ ಏನಾದ್ರೂ ಅನುಕೂಲ ಉಂಟಾ? ಹೌದು, ಕಾಯ್ತದೆ ಭೂಮಿ. ಭೂಮಿ ಕಾದ್ರೆ ಹುಳ ಹುಪ್ಪಟ್ಟಿಗಳೆಲ್ಲ ಸಾಯ್ತದೆ, ಅದಕ್ಕೆ ಹದ ಬರ್ತಿದ್ದು ಅದು. ಈಗ ಇದಕ್ಕೆ ಹಾಂಗಲ್ಲ, ಹದಗಲ್ಲ ಹತೋಟಿ ಹತೋಟಿ ಆಗ್ತಿ. ಮುಂಚೆ ಅಲ್ಲವ ಈ ಶೇಂಗಾ ಕಿತ್ತ ಮೇಲೆ ಜೂನ್ ತನಕವ ಆರು ಏಳು ಸಾರು ಹೂಡುದು. ಈಗ ಎಲ್ಲ ಹುಡ್ತಿರು ಹೂಡು ವಾರಲಿಲ್ಲ ಹೂಡುವುದಿಲ್ಲ. ಟ್ರ್ಯಾಕ್ಟರ್ ಬಂದು ಹೂಡಿದ್ರು ಬೀಜ ತಂದ್ರು ಬಿತ್ತದ್ರು. ನಾವು ನಾವು ಹೇಳುದು ಅಂತ ಯಾಕೆ ಇದ್ದ ಹಂಗ ಬಿಟ್ಟಿದ್ದೀಗ ಜೇಂಗ ಬಂದಿದ್ದು ಹಂಗೆ ಮಾಡಿ ಎಂದೀಗ ಆಗಿದ್ದಕ್ಕೆ ರೋಗ ಬರುವುದು ಈಗ ಹೆಚ್ಚಿಗೆ ಬರ್ತದೆ. ಆಗಂಗಿಲ್ಲ ಆಗಿತ್ತು, ಆಗ ಇಷ್ಟು ರೋಗ ಬರುವುದೇ ಆಗಿತ್ತು ಸರ್. ಈಗ ಸಿಕ್ಕಾಪಟ್ಟೆ ರೋಗ ಸಿಕ್ಕಾಪಟ್ಟೆ. ಏನೇನು ರೋಗ ಬರ್ತದೆ? ಭತ್ತಕ್ಕೆ ಭತ್ತಕ್ಕೆ ಹಲೋ ನಮ್ಮನೆ ರೋಗ ಬರ್ತೀವಿ. ಒಂದ್ ಸರ್ತಿಗೆ ಒಂದೊಮ್ಮನೆ ಒಂದ್ ಕ್ಯಾದಿಗೆ ರೋಗ ಬಿದ್ದು ನಮ್ಮನ್ನ ಬಿದ್ದರು ಬಿತ್ತು, ಒಂದೊಮ್ಮೆ ಕೆಂಪು ಕೆಂಪಾಗಿ ಹೋಗೋದು, ಒಂದೊಮ್ಮನೆ ಕಡೆ ಕತ್ತು ರೋಗ ಬಂದು ಬಂತು. ಭಾಳ ನಮ್ಮನೆ ರೋಗ ಬಿಡ್ತಾರೆ. ಈಗದ್ದು ಕೆಲವು ಕಡಿಮೆ ಆತ ಬಂದಿದೆ. ಈ ಮಳೆಯಿಂದ ಉಳಿತದೆ ಸರ್. ಮತ್ತೆ ಈ ಮಳೆ ಹೋಯ್ದು ಸ್ವಲ್ಪ ಮಾಡಿದ್ರೆ ಅದರಿಂದ ರೋಗ ಬರುವುದು ಸಂದರ್ಭ ಇತ್ತು. ಮಳೆ ಹೋಯ್ತಾರ ಅಂದ್ರೆ ಗದ್ದಬಾಧೆ ಹಂಗಿದ್ದು. ಈ ಭತ್ತದಲ್ಲಿ ಸಾಂಪ್ರದಾಯಿಕವಾಗಿ ಏನೇನು ತಳಿಗಳಿದ್ವು ಹಿಂದೆ? ಪಾಂಡ್ಯ, ಬೆಳಕ, ಹಳಗ, ಸಣ್ಣ ಮಲಗಿ. ಏನಾದ್ರ ವಿಷಯ ತಿರುಗಿ, ಪಾಂಡ್ಯ ಏನು, ಬೆಳಕ ಏನು, ಶಾಂಡ್ಯ ಏನು? ಪಾಂಡ್ಯ ಭತ್ತ ಕಪ್ಪ, ಕಪ್ಪು ಭತ್ತ ತಳಿ ದೊಡ್ಡದದು ತಳಿ. ಅದು ಇಳುವರಿ ಕಡಿಮೆ, ಇಳುವರಿ ಕಡಿಮೆ, ಆ ರುಚಿ ಹೆಚ್ಚಿಗೆ ಉಣ್ಣಕ್ಕೆ, ಊಟಕ್ಕೆ ರುಚಿ ಪಾಂಡ್ಯನೇವ. ಅದು ಚಿಟ್ಗ, ಅದು ಕಪ್ಪ ಭತ್ತೇವ, ಅದು ಇದಾಗ್ತದೆ. ಆದ್ರೆ ಈಗ ಒಂದು ತಳಿ ರೀ, ಆಗಿನ ತಳಿಗೆ ಈಗಿನ ತಳಿಗೆ ಫರಾಕ್ ಆಗ್ತ ಅನ್ನೋದು. ಇಳುವರಿ ಹೆಚ್ಚು ಕೊಡ್ತೇಳಿ ಆ ತಳಿ ಬಿಟ್ಟೆ ಬಿಟ್ಟರಿಗೆ. ಅದೀಗ ಇಲ್ವೇ ಇಲ್ವಾ? ಉಂಟು ಸರ್, ಕೆಲವು ಕಡೆಗೆ ಉಂಟು, ಕೆಲವು ಕಡೆ ಮಾಡ್ತೀವಿ, ಕೆಲವು ಕಡೆ ಮಾಡುವುದಿಲ್ಲ. ಪಾಂಡ್ಯ ಮತ್ತೆ ನೋಡೋಕೆ ಸಿಕ್ಕ. ಒಂದು ಎಕರೆಗೆ ಒಂದ್ 8-10 ಕ್ವಿಂಟಲ್ ಬರ್ತದೆ. ಇದ್ರಷ್ಟು ಬರುವುದಿಲ್ಲ ಆಗಿತ್ತು ಸರ್. ಅಷ್ಟಂದ್ರು ಕಡಿಮೆ, ರೋಗ ಕಡಿಮೆ ಆಗಿತ್ತು. ಇದ್ರಷ್ಟು ರುಚಿ ಬಾಳ. ಪಾಂಡ್ಯನಕ್ಕಿ ಗಂಜನ್ ಏ ಒಂದ್ ಗಂಜನ್ ಅನ್ನೋರು ಇದ್ದ ಹಂಗ ಎತ್ತೊಂದು ಜಯಗೆ ಅಲ್ಲವ ಬಾಳ ಚೌಳು. ಇಳುವರಿ ಇದ್ರ ಮುಂದೆ ಮತ್ತೆ ಯಾವ್ದು ಇಲ್ಲ. ಇದಕ್ಕೆ ಗೊಬ್ಬರ, ಹಟ್ಟಿ ಗೊಬ್ಬರವನ್ನೇ ಹಾಕೋದು. ಇತ್ತೀಗ ಈಗ ರಾಸಾಯನಿಕ ಗೊಬ್ಬರ ಎಲ್ಲ ಹಾಕ್ತಾರಲ್ಲ, ಅದರಿಂದ ಕಾಯಿಲೆ ಜಾಸ್ತಿ ಆಗ್ತಾ ಇದೆಯೋ ಹೇಗೆ? ಈಗ ಏನ್ ಪರಿಸ್ಥಿತಿ ಹಾಂಗಿದ್ದಾವಾಗ ಕೊಟ್ಟಿಗಳು ಕಡಿಮೆ ಆದಕ್ಕೆ ಈ ರಾಸಾಯನಿಕ ಗೊಬ್ಬರ ಹಾಕೊಂಡೆ ಹುಡ್ತಾರೆ. ಈಗ ಕೊಟ್ಟಿಗೆ ಗೊಬ್ಬರ ಹಾಕ್ಲಲ್ಲಪ್ಪ, ಇಲ್ಲ ಬಿಟ್ಟು ಇದ್ರ ಹಾಕೊಂಡ್ರು ಅನ್ಕೊಂಡು ಏನ ಬಂದಷ್ಟು ಬರ್ಲಿ ಬಂದಷ್ಟು ಬರ್ಲಿ ಅನ್ಕೊಂಡು ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ ಯಾವ ಪೀಕ್ಗೂ ತೊಂದರೆ ಇಲ್ಲ. ನಾನು ಇದಿಷ್ಟು ಹೇಳಬಲ್ಲೆ. ತದ್ದಿಲ್ಲ ಕಿಚ್ಚಿಗಿದ್ದೆ ರಾಸಾಯನಿಕ ಗೊಬ್ಬರ ಹಾಕೊಂಡು ನಾನು ಗದ್ದೆ ಮಾಡಿ ಅನ್ಕೊಂಡು ಮಾಡೋದೇವ. ಈಗ ಮಳೆಗಾಲದಲ್ಲಿ ಎಲ್ಲ ನೀರು ಕೊಡ್ಲಿಕ್ಕೆ ಅಂತ ಇಲ್ಲ, ಮಳೆ ಬರ್ತದೆ. ಜಾಸ್ತಿ ಆಗ್ತದ ನೀರು? ಹೆಚ್ಚಾದ್ರೆ ನಾನು ಬಿಟ್ಟ ಬಿಡ್ತೀನಿ ನೀರು ಹೊರಗಡೆ. ಅಂದ್ರೆ ಕಟ್ಟಿಟ್ಟು ಹಾಳಿ ಬಿಡ್ತಿದ್ರು, ಹಾಳಿ ಕಟ್ಟದೆ ಬಿಟ್ಟ ಬಿಡ್ತೀನಿ. ಈಗ ಮಣ್ಣಿನ ಫಲವತ್ತತೆ ಎಲ್ಲ ಹೋಗುದಿಲ್ಲ ನೀರು ಬಿಟ್ರೆ ಹೊರಗಡೆ? ಅದು ಹೋಗುದಿಲ್ಲ, ಅದು ಹೋಗುದಿಲ್ಲ. ನಾವು ಹೂಳ್ತಿದ್ದಾಗ ಬಿಟ್ಟರೆ ಮಾತ್ರ ಹೋಗ್ತಿದ್ದು, ನಾವು ಹೂಳ್ತೀವಲ್ಲಪ್ಪ ಆವಾಗ ಬಿಟ್ಟಿಟ್ರೆ ಮಾತ್ರ ಹೋಗ್ತಿದ್ವಿ. ಆವಾಗ ಕಟ್ಟಿಟ್ಕೊಂಡು ಹೂಡಿದ್ರೆ ಮಾರನೇ ಬಿಟ್ಟರೆ ಏನಾಗುದಿಲ್ಲ, ಏನಾಗುದು. ಆಮೇಲೆ ಒಂದು ಭತ್ತದ ಸಸಿ ನೆಟ್ಟರೆ ಎಷ್ಟು ಪಿಳ್ಳೆ ಬರ್ತದೆ? ಅದು ಈಗೆಲ್ಲ ಈಗೀಗ ಬಂದವು ಬಹಳ ಪಿಳ್ಳೆ. ಆವಷ್ಟು ಹೊಡೋದಿಲ್ಲಾಗಿತ್ತು. ಅದು ಸಸಿ ಹೊಡೆದು ಕರುವ ಆ ಗದ್ದೆ ಪೌಷ್ಟಿಕ ಆದ್ರ ಮೇಲೆ ಹೊಡೋದದು. ಪೌಷ್ಟಿಕ ಇದ್ರೆ ಎಷ್ಟು ಹೊಡೆದ್ಬಿಡೋದು? ಎಷ್ಟೊಂದೊಂದು 50-60 ಬರ್ತದೆ? 50-60 ಬರೋದಿಲ್ಲ. ಈಗ ಜೈವೋ 50-60 ಬರೋದಿಲ್ಲ. ಭದ್ರಕ್ಕೆ ಬರ್ತದೆ ಒಂದು 50. ಇದು ಜಯ ಎಷ್ಟು ಬರ್ತದೆ? ಜಯ ಅಟ್ಟೇ ಅಷ್ಟು ಒಂದು 25-25 ಹೋಗುದಿಲ್ಲ. ಹಳೆ ತಳಿಗಳೆಲ್ಲ ಜಾಸ್ತಿ ಬರ್ತಾ ಇತ್ತು, ಅದಕ್ಕಿಲ್ಲ ಆಗಿತ್ತು. ಅದಕ್ಕಿಲ್ಲ ಬಿತ್ತಬೇಕಾರೆ ಒತ್ತ ಬಿತ್ತರು, ನೆಡಬೇಕಾರೆ ಒತ್ತ ನೆಡೋರದು. ಅಂದ್ರೆ ಮರಿ ಒಡು ಕಡಿಮೆ ಇದ್ದಂತೆ ತಳಿ ಅಂತೇಳಿ. ಈಗಿದ್ದಾಗ ಈ ತಳಿ ಮರಿ ಒಡಿದ್ರೆ ದೂರ ಹಾಕ್ತಾರೆ. ಈಗ ಒಂದು ಎಕರೆ ನಾಟಿ ಮಾಡ್ಬೇಕಿದ್ರೆ ಎಷ್ಟು ಕಿಲೋ ಬೇಕು ಬಿತ್ತರೆ? ಈಗ ಬಹಳ ಬೇಡ ನೆಡುವ ನೆಟ್ಟ ಅಂದ್ರೆ ಉಳಿತದೆ. ನಾನು ಸಾಮಾನ್ಯ ಒಂದು 20-25 ಕಿಲೋ ಬೇಕಾ ಒಂದು ಎಕರೆಗೆ? 20 ಕಿಲೋ ಸಾಲಂಗಿಲ್ಲ, ಸಾಕಲ್ಲ. ಓಹೋ, 30-35 ಕಿಲೋ ಬೇಕು. ಅಷ್ಟು ಆಗ್ಬೋದು. ನೇಜಿ ಮಾಟಿ ನಾಟಿ ಮಾಡ್ತಿರೋ ಅಥವಾ ನೇರ ಬಿತ್ತನೆ ಮಾಡ್ತೀರಾ? ನಾವು ಇಲ್ಲಿ ಒಂದು ಕೆಲವು ಕಡೆಗೆ ಬಿತ್ತಿಗೆನು ಉಂಟು, ಕೆಲವು ಕಡೆಗೆ ಸಸಿ ಗೊಬ್ಬರ ಹಾಕ ಬಂದು ನೆಡುವುದು ಉಂಟು, ನಾಟಿ ಮಾಡುದು. ಆ ಜಮೀನ್ ಮೇಲೆ ಉಳಿತದೆ ಅದು. ಮತ್ತೆ ಸಾಲು ನೆಟ್ಟಿ ಇಲ್ಲ ಇಲ್ಲಿ, ಕೈಯಲ್ಲಿ ನೆಡುದು ನೆಟ್ಟೆ, ಬಳ್ಳಿ ಕಟ್ಟುವುದೇನಿಲ್ಲ. ಅದ್ ನೆಟ್ಟಿವೆ ಅಂದ್ರೆ ಗೊಬ್ಬರ ಹಾಕ ಬಂದು ನೆಡುದು, ಅಗೆ ಹಾಕ ಬಂದು ಅದ್ ನೆಡುದು. ಬಿತ್ತು ಜಾಗ ಕೆಲವು ಜಾಗ ಬಿತ್ತು ಉಳಿತಾರೆ. ಈಗ ನಾಟಿ ಮಾಡ್ಲಿಕ್ಕೆಲ್ಲ ಜನ ಸಿಗ್ತಾರ ನಿಮಗೆ? ಆಳು ಮತ್ತೆ ಮನೆಯವರದ್ದು ಕೂಡ ಮಾಡ್ತೀವಿ. ಆಳನ್ನೆಲ್ಲ ಹಾಕು ಮಾಡಿದ್ರೆ ಖರ್ಚು ಜಾಸ್ತಿ ಆಗುದಿಲ್ಲ? ಖರ್ಚು ಜಾಸ್ತಿ ಆಗಿ ಮುಗಿಸ್ಬೇಕಲ್ಲ, ನಾವು ಮುಗಿಸ್ಬೇಕಲ್ಲ, ಮಾಡಿದ್ರೆ ಆಗುದಿಲ್ಲ. ಅಷ್ಟು ದಿವಸ ಮಾಡಿದ್ರೆ ಮಾತ್ರ 21-22 ದಿವಸ ಕಿತ್ತಿ ನೆಟ್ಟರೆ ಮಾತ್ರ ಯಾವ ತಿಂಗಳಗಟ್ಟಲೆ ಮೇಲೆ ಆಗುವುದಲ್ಲ. ಅದು ಅಲ್ಲ, ಜನ ಸಿಗ್ತಾರೆ ಆ ಸಮಯಕ್ಕೆ? ಸಿಗ್ತದೆ, ಆಳು ಸಿಕ್ಕೇ ಬೆಳಿತದೆ, ತೊಂದ್ರೆ ಇಲ್ಲ. ಆಮೇಲೆ ಹಸು ಸಾಕಣೆ ಬಗ್ಗೆ ಹೇಳಿಗ, ಊರ ತಳಿಗಳು ಇವೆಯೋ ಅಥವಾ HFO ಜಾಸ್ತಿ ಅಂತ ಇದೆಯಾ? ನಮ್ದೇ ಊರ್ ತಳಿಯೇ ಎತ್ತುಗಳಿದ್ದವು, ಊರ್ದೇ ತಳಿದು. ಮತ್ತೆ ಜರ್ಸಿ ಆಕಳು ಸಾಕಿದ್ದೆ ಕೊಟ್ಟಾಗ ತಳಿ ಒಂದು ಇದು ಅದಿಗೆ, ಆ ತಳಿ ಅದು ಗೊಬ್ಬರ ಮಾಡು ಆ ತಳಿಲಕ್ಕೆ. ಈ ಆಕಳು ಊರ್ ಆಕಳಿಗಿಂತ ಜರ್ಸಿ ತಳಿ ಆಕಳು ಗೊಬ್ಬರ ಮಾಡು ಬರ ಜಾಸ್ತಿ, ತಿನ್ನುವುದು ಹೆಚ್ಚಿಗೆ ಸೆಗಣಿ ಹೆಚ್ಚಿಗೆ. ಇವು ಹಂಗಲ್ಲ, ತಿನ್ನುವುದು ಕಡಿಮೆ ಸೆಗಣಿ ಕಡಿಮೆ, ಕಾಯಿಲು ಕಡಿಮೆ. ಆ ಜಾತಿ ಕಾಯಿಲೆ ಬಂದ್ಗಳು ಕ್ರಿಮಿ ಆದಿಗಳಿಗೆ ಬಾಳಿಸುವುದು ಬಹಳ ಕಠಿಣ. ಮತ್ತೆ ಅದಕ್ಕೊಂದು ಗಾಯ ಹಾಕಿಲ್ಲ ಮತ್ತೆ ಅಷ್ಟು ಚೊಕ್ಕೊಳ್ಬೇಕಾಗ್ತದೆ ಕೊಟ್ಟಿಗೆ, ಕೊಟ್ಟಿಗೆ ಚೊಕ್ಕಿದ್ರೆ. ಮತ್ತೆ ಹಾಲಿಗೋಸ್ಕರ ದನ ಸಾಕುವುದಿಲ್ಲ ನೀವು? ಹಾಲಿಗೋಸ್ಕರ ಸಾಕು ಕಡಿಮೆ ಸರ್ ನಾವು. ಊಟ ಮಾಡ್ಲಿಕ್ಕೆ ಊಟ ಮಾಡೋಕೆ ಒಂದು ಆಕಳ ಬೇಕು ಹೇಳಿ ಸಾಕುವುದಷ್ಟೇ, ಹಾಲು ಮಾರಾಟಕ್ಕೆ ಸಾಕುವ ಪರಿಸ್ಥಿತಿ ಇಲ್ಲ. ಆಮೇಲೆ ಈಗ ತರಕಾರಿ ಕೃಷಿ ಬಗ್ಗೆ ಹೇಳಿ, ಏನೇನು ತರಕಾರಿ ಬೆಳಿತೀರಿ, ಹೇಗೆ ಬೆಳಿತೀರಿ? ಬದನೆ, ಚೌಳಿ, ಪೆಂಡೆ, ಮೆಣಸು, ಕುಂಬಳ, ಇಂಥ ಇವ ಹಾಗಲ್ಲ. ಕುಂಬಳ ಕೃಷಿ ಬಗ್ಗೆ ಹೇಳಿ. ಕುಂಬಳ ಕೃಷಿ ಏನು ಆದ್ರೆ ಚಲೋ ಆಗ್ಬಿಡ್ತಿದ್ದ, ಅದ್ರ ಬಗ್ಗೆ ಇದ್ದಿಲ್ಲ, ಚಲೋನೇ ಹಾಕ್ತಿದ್ದ. ಬಳ್ಳಿ ಹಬ್ಲಿಕ್ಕೆ ಅಂತ ಏನಾದ್ರೂ ಹಾಕ್ತೀರಾ? ಅಡರ್ ಏನಾದ್ರು ಹಾಕ್ತೀರಾ? ಅಡ್ಡೆ ಏನೋ ಈ ಸ್ವಾಗ ಮಡ್ಲ ಹಾಕಿರೋದು, ಜಗ್ಗಿ ಆಗಿರೋದು, ಹಂಗೆ ಬಿಟ್ಟಾಗ್ಲೂ ಅದ್ರ ಬಗ್ಗೆ ಇದ್ದೀವಿ. ಈಗ ನೆಲ ಮುಟ್ಟಿದ್ರೆ ಏನಾದ್ರು ಕುಳಿಯೋದಿಲ್ವಾ? ಇಲ್ಲ ಇಲ್ಲ, ಹೋಗೋದು ಹೋಗ್ತಿರ್ದು. ಚಪ್ರ ಹಾಕುದು ಹೆಚ್ಚಂದ್ರೆ ಚಲೋ ಮಾಡಿ ಚಪ್ರ ತೊಂಡೆಕಾಯಿ ಮಾತ್ರ ಚಪ್ರ ಹಾಕಬೇಕು ನೆಲನೇ. ಕಡೆ ಹಾಗಲೆಲ್ಲ ಬಂದು ಕೋಲ್ ನಿಲ್ಸಿಟ್ರು ಅದು ಹಾಗಲ್ಕಾಯಿ ಹಾಕಿದ್ರು, ಅದ್ರ ಬಗ್ಗೆ ಹೀರೆ ಹೀರೆ ಹಾಗಲೇ ಅಲ್ಲ, ಅದ್ರ ಬಗ್ಗೆ ತೊಂಡೆಗೆ ಮಾತ್ರ ಚಲೋ ಚಪ್ರ ಹಾಕಿ ಇದು ಮಾಡಿ ಇದು ಮಾಡಬೇಕಿದ್ರು. ಈಗ ನೈಲನ್ ಬಲೆ ಎಲ್ಲ ಬರ್ತಲ್ಲ, ಅದನ್ನೆಲ್ಲ ಹಾಕ್ತಾರೆ ಇಲ್ಲಿ? ಅಲ್ಲಿ ಕೆಲವು ಚಪ್ರ ಬಲೆ ಹಾಕುದಿಲ್ಲ, ಬಲೆ ಹಾಕುದಿಲ್ಲ, ಬಲೆ ಹಾಕುದಿಲ್ಲ. ಈ ಗೂಳಿಗೆ ಕೊಡು ಎಂತ ನಮ್ಮನೆ ಜಗ್ಗಿ ಹಾಕೊಂಡು ಚಪ್ರ ಚಪ್ರ ಹಾಕುದು, ಅದಕ್ಕೆ ಬಲೆ ಗಿಲೆ ಹಾಕುವ ಅಂತದೇನಿಲ್ಲ. ಆಮೇಲೆ ಈಗ ಬೂದಿಯ ಉಪಯೋಗದ ಬಗ್ಗೆ ಹೇಳಿಗ, ತರಕಾರಿಯಲ್ಲಿ ಆಗ್ಬೋದು, ಭತ್ತದ ಕೃಷಿಯಲ್ಲಿ ಆಗ್ಬೋದು, ಬೂದಿಯನ್ನು ಉಪಯೋಗಿಸಿದ್ರೆ ಈ ಕೀಟಗಳನ್ನೆಲ್ಲ ಹತೋಟಿ ಮಾಡಬಹುದು ಅಂತ ಹೇಳ್ತಾರಲ್ಲ, ಹೇಗೆ ಇದು? ಅದು ಬೂದಿ ಅದು ಸಿಂಪಡಿಸಿತು ಅಂದ್ರೆ ಸಂಜಿಗೂ ಹಾಕ್ಬಹುದು ಅಥವಾ ಬಿಳಿಗೂ ಹಾಕ್ಬಹುದು, ಎಲ್ಲದೂ ಹಾಕ್ಬಹುದು. ಬೆಳಿ ಹಾಕುದು, ಹನಿ ಹಾಕಂತೂ ಬಹಳ ಚಲೋ ಆಗ್ತದೆ, ಬೆಳಿಗ್ಗೆ ಹಾಕ್ಬಿಟ್ರೆ ಸಂಜಿಗೂ ಸೇರ್ಪಡಣೆ ಮಾಡ್ಬೇಕು ಅದಕ್ಕೆ, ಅದರಿಂದ ಕ್ರಿಮಿನಾಶಕ ಹೋಗ್ತದೆ. ಅಂದ್ರೆ ಕೈಯಿಂದಲೇ ಹಾಕುವಂತದ್ದು ಅಥವಾ ಬಟ್ಟೆ ಚೀಲದಲ್ಲಿ ಹಾಕಿ ಹಾಕ್ಬೇಕ? ಕೈಯೆಲ್ಲ ಬೀರ್ತೆ ಹೋಗ್ಬಿಟ್ರೆ ಆಯ್ತು, ನಾವು ಬಟ್ಟೆ ಚೀಲ ಗೆಮೆಕ್ಷಿನ್ ಇದ್ರೆ ಮಾತ್ರ ಬಟ್ಟೆ ಗೆಮೆಕ್ಷಿನ್ ಬಿಡ್ತದೆ, ಅದು ಕ್ರಿಮಿ ಹತ್ತೋದಿಲ್ಲ. ಬೂದಿ ಕೈಯಲ್ಲಿ ಬೀಳುಗು ಹಚ್ಚಿದ ಅದ್ರ ಬಗ್ಗೆ, ಅದು ಗಾಳಿ ನೋಡ್ಕ ಬೀರುದು, ಅದು ಗಾಳಿಯಿಂದ ಬೀಳುಗ್ ಬರ ಅಷ್ಟು ಹೋಗ್ಬಿಡ್ತದೆ. ಆಹಾರ ಎಷ್ಟು ದಿವಸಕ್ಕೆ ಒಂದ್ಸರಿ ಹಾಕ್ಬೇಕು? ಅದು 8-10 ದಿನ ಒಳಗೆ ಹಾಕಿದ್ರೆ ಅದು ಒಳ್ಳೆ ಕೊಡಿ ಬರುತ್ತೆ ಚಲೋ ಜೊತೆ, ಅಂದ್ರೆ ಕೊಡಿ ನೀಡ್ ಜೊತೆ ಅಂದ್ರೆ ಹುಳ ಹತ್ತೋದಿಲ್ಲ, ಕೊಡಿ ನೀಡಿದಲ್ಲಿ ಹುಳ ಹತ್ತಿದಂತೇಳಿ ಹಾಕುದು, ಅದು ಕೊಡಿ ತಿನ್ನುಕಿಲ್ಲ ಅಂತೇಳಿ. ಆಮೇಲೆ ಒಂದು ಕೀಟವನ್ನ ಇನ್ನೊಂದು ಕೀಟ ತಿನ್ನೋದಿದೆಯಾ? ಅವು ಕೀಳಿ ತಿಂದು ಬಿಡ್ತೇವು, ಹೇಳುಕ್ ಆಗುದಿಲ್ಲ, ನಮ್ಗೆ ಅನಿಸ್ತೀನಿ ತಿಂದು ಬಿಡ್ತೇವು, ನಮ್ಗೆ ಹೇಳುಕ್ ಆಗುವಲ್ಲ. ನಾನು ನೋಡ್ಲಿಲ್ಲ, ಹೇಳುಕ್ ಆಗದು, ನಾನು ಅದ್ರ ಬಗ್ಗೆ ಲಕ್ಷ್ಯ ಕೊಟ್ಟೆ. ಆಮೇಲೆ ಈಗ ತರಕಾರಿ ಕೊಯ್ಲು ಮಾಡುದೆಲ್ಲ ಹೇಗೆ? ಅಂದ್ರೆ ಕೈಯಿಂದ ಕೊಯ್ತು ನೀವು ಮಾರಾಟ ಮಾಡಿ? ಕೈಯಲ್ಲೇ ಕೊಯ್ಯುದು, ಔಷಧ ಗಿಷಧ ಹೊಡತಿದ್ರೆ ಅದು ಹಾಗೆ ತಗೊಂಡು ಹೋಗುದಿಲ್ಲ, ಅದು ತೊಳೆದ್ಗನೆ ತಗೊಂಡು ಹೋಗ್ತಿರು. ಔಷಧ ಹೊಡೆದಿರಪ್ಪ ಆ ತರಕಾರಿ ನಾವು ಹಾಗೆ ಕೊಯ್ಯುದಿಲ್ಲ. ಮರದಿವಸನ ಕೊಯ್ಬೋದ? ಕೊಯ್ಗೆ ಹಾಕ್ತಿದ್ದು, ಕೊಯ್ದ್ರು ಅದು ತೊಳೆದ್ಗನೆ ತಗೊಂಡು ಹೋಗುದು, ಅದು ಚಲೋ ತಿನ್ನೋ ಆಹಾರ ಅಂತ. ಅದು 8 ದಿವಸಕ್ಕೆ ಹಿಂಗೆ ಹೊಡೋದು, ಆ ಕೊಡಿ ಮುಯಿಟ್ ಕಟ್ಟಿದಾಗ ಮಾತ್ರ ಹೊಡೋದು, ಎಲ್ಲ ಹೊತ್ತಿಗೆ ಹೊಡೋದಲ್ಲ, ಅದು ಕೊಡಿ ಮುಯಿಟ್ ಕಟ್ಟಪ್ಪ ಆವಾಗ ಮಾತ್ರ ಹೊಡೋದು. ಆಮೇಲೆ ಅಡಿಕೆ ಕೃಷಿ ಅಂತದೇನಾದ್ರು ಉಂಟಾ ನಿಮ್ದು? ಅಡಿಕೆ ಮಾಡ್ತೀವಿ ಅಷ್ಟೆಲ್ಲ, ಆ ಕಡೆ ಮಾಡಿದಷ್ಟು ಮಾಡುದು ಸರ್, ಎಲ್ಲರೂ ಅವು ಹಿತ್ತಲ ಒಂದು 10 ಮರ ನೆಟ್ಕೊಂಡಿದ್ ಮಾಡುದು ಹೊತ್ತು ಶಿವ. ಮಾರಾಟ ವ್ಯವಸ್ಥೆ ಇಲ್ಲ, ಮಾರಾಟದ ವ್ಯವಸ್ಥೆ ಉಳುದು ಅದ ಇತ್ತಾಗ ಬಹಳ ಕಡಿಮೆ ಎತ್ತ ಎಷ್ಟಂದ್ರು. ಅಡಿಕೆ ತಿನ್ನುವರು ಇದ್ದಾರ? ಅಡಿಕೆ ತಿನ್ನುವರು ನಮ್ಮ ಎಲ್ಲಿದ್ದಾರೆ, ಕಳ್ಳದಂತಿರಲ್ಲ. ಆಮೇಲೆ ಈಗ ಆ ವೀಳ್ಯದೆಲೆನೋ ಅಥವಾ ಮಲ್ಲಿಗೆ ಅಂತದೇನಾದ್ರು ಉಂಟಾ? ಪ್ರತಿ ಮನೆಯಲ್ಲಿ ಕೂಡ ವೀಳ್ಯದೆಲೆ ಬಳ್ಳಿ ಇರ್ತದೆ. ಮಾಡ್ತೀವಿ ಎಲೆ ಬಳ್ಳಿ, ಎಲೆ ಬಳ್ಳಿ ಬಾ ಈ ಒಂದೊಂದು ಕಡೆಗೆ, ಆದ್ರೆ ನಮ್ಮಲ್ಲಿ ಏನು ಎಲೆ ಬಳ್ಳಿ ಮಾಡೋದಿಲ್ಲ ಅಂತ. ಇಲ್ಲ ಎಲ್ಲರಿಂದ ಗ್ರಾಮಶೇಖರ್ ಕೊಟ್ಟಾಗ ಇಂತ ಮೆಣಸಿನ ಬಳ್ಳಿ ಒಂದೆರಡು ಇದ್ದೆ ಹೀವೆ ಹೊತ್ತುವ, ಮತ್ತೆ ಬಾಕಿದಂತದಿಲ್ಲ. ಆಮೇಲೆ ಈಗ ಈ ಹಟ್ಟಿ ಗೊಬ್ಬರವನ್ನು ಮಾಡುವ ವಿಧಾನದ ಬಗ್ಗೆ ಹೇಳಿ. ಈಗ ನಿಮ್ಮ ಹಟ್ಟಿಯಿಂದ ತಗೊಂಡು ಬಂದು ಸಗಣವನ್ನು ಒಂದು ರಾಶಿ ಹಾಕ್ತಿರೋ, ಗುಂಡಿ ಮಾಡಿ ಹಾಕ್ತಿರೋ, ಹೇಗೆ ರಾಶಿ ಮಾಡುದಿಲ್ಲ? ಹಟ್ಟಿ ಗೊಬ್ಬರ ರಾಶಿ ಮಾಡುದಿಲ್ಲ, ಗೊಬ್ಬರ ಕುಣಿಲ್ ಹಾಕಿದ್ರೆ ಮಾತ್ರ ಅದು ಇದು ಕಟ್ತಿದ್ದು, ಗುಣಿ ಮಾಡಿ ಕುಣಿ ಮಾಡ್ಕೊಂಡು ಹಾಕುದು. ಅದಕ್ಕೆ ದರ್ಗೇನಾದ್ರು ಹಾಕ್ತೀರಾ? ನಾವು ಸರ್ಕ ಹಾಕ್ತೀವೋ ಸೊಪ್ಪು ಹಾಕ್ತೀವೋ ಹುಲ್ಲು ಹಾಕ್ತೀವೋ ಕೊಳದನ್ನ ತಗೊಂಡು ಗುಣಿ ಹಾಕೋದೇ ಅದ. ಅಲ್ಲ ಈ ಕಸ ಎಲ್ಲ ಇರ್ತದಲ್ಲ ಅದನ್ನೆಲ್ಲ ತಗೊಂಡು ಗುಂಡಿಗೆ ಹಾಕ್ತೀವಿ. ಕಸ ಅಂದ್ರೆ ಸಿಕ್ಕಾಪಟ್ಟೆ ಯಾವ್ದು ಹಾಕೋದಲ್ಲ, ಅದು ಗದ್ದೆಗೆ ಬೇಕಾಗುವುದನ್ನು ಮಾತ್ರ ಮತ್ತೆ ಸಿಕ್ಕಾಪಟ್ಟೆ ಏನು ಹಾಕಿದ್ರೆ ಕೊಳ್ಳೋದಿಲ್ಲ ಅಲ್ಲಿ, ಅಂದ್ರೆ ಪ್ಲಾಸ್ಟಿಕ್ ಹಾಕಿ ಕೊಳ್ಳೋದೇ ಇರೋದು. ಅವೆಲ್ಲ ತೆಗೆದು ಗೊಬ್ಬರ ಗೊಬ್ಬರವೇ ಹಾಕೋದು, ಇದು ಮಾಡುವುದು. ಒಂದೆರಡು ತಿಂಗಳಲ್ಲಿ ಗುಂಡಿ ತುಂಬುತ್ತದ? ಅದು ಮಾಡ್ದಂಗೆ ಉಳಿಸಿ, ನಾವು ಕೆಲಸ ಮಾಡ್ದಂಗೆ ಗುಂಡಿ ತುಂಬುದ ಬಿಟ್ಟು ದಿವಸ ಎರಡುವರೆ ಹಾಕರು ಒಂದು ಒಂದೂವರೆ ಹಾಕಿದ್ರು ಎಲ್ಲಿ ತುಂಬುದು ಬೇಗ ಹಂಗೆ ತುಂಬುತ್ತಿದ್ದಂತು. ಗೊಬ್ಬರ ಕುಣಿ ಮತ್ತೆ ಬಾಳೆ ತಗೊಳ್ಳೋಕು ಇಲ್ಲ ಅಷ್ಟೇ, ಎಷ್ಟು ಆರು ಪುಟೋ ಏಳು ಪುಟ ಉಳಿಕಿಲ್ಲ, ನಾಲ್ಕು ಪುಟೋ ಏನು ಉಳಿಬೇಕು ಅಂತ ರೂಲ್ಸ್ ಇದ್ದದು ಕಂತ. ಅಂದ್ರೆ ಅಗಲ ಎಷ್ಟು ದೊಡ್ಡಿಲ್ಲ ಮತ್ತೆ ಅಂದಷ್ಟು ಕೊಳ್ಳೋಕೇನು ಗುಂಡಿ ಬೇಡ, ಬಾಳ ಬಾಳ ಆಳು ಮಾಡೋದಿಲ್ಲ ಇಲ್ಲಿ ತನಕ ಆಳಿಲ್ಲ, ಒಂದು ಎದೆ ಸೇರಿದೆ ಲೆಕ್ಕದಕ್ಕೆ ಬಾಳ ಕಂತ ಮಾಡಿದ್ರೆ ಬಹಳ ಜಾಸ್ತಿ ಆದ್ರೆ ನೀರು ನೀರು ಇದಾಗಿ ಇದಾಗುದಿಲ್ಲ. ಅದು ಮಳೆಗಾಲದಲ್ಲೆಲ್ಲ ಸಮಸ್ಯೆ ಆಗುದಿಲ್ಲ, ನೀರು ನಿಂತು ಅವಾಗ ನಮ್ಮ ಗೊಬ್ಬರ ಹೊತ್ತು ಒಳಿತಿದ್ವು, ಗುಂಡಿಗೆ ಹಾಕ್ಲಿಕ್ಕಿಲ್ಲ ಕೊಟ್ಟೆ ಗೊಬ್ಬರ ತೆಗುದಂಗ ನಮ್ಮಲ್ಲಿ ಗೊಬ್ಬರ ಕುಣಿ ಖಾಲಿಯಾಗಿ ನಾವು ಗದ್ದೆ ಹಾಕೊಳಿತೀವಿ. ಅವಾಗ ಬೇರೆ ಗೊಬ್ಬರ ಮಾಡೋದೇ ಅದು, ಅದ್ ಕಡೆ ಎರಡನೇ ಪಿಕ್ ಹಾಕೋಕೆ ಆ ಗೊಬ್ಬರ ಹಾಕುದು, ಅದು ಎರಡನೇ ಪಿಕ್ ಹಿಂಗಾರಿ ಪಿಕ್. ಮುಂಚಿದೆಲ್ಲ ಖಾಲಿಯಾಗಿ ಉಳಿತದೆ ಅಷ್ಟು ಎಲ್ಲ ಕಡೆಗೂ. ಬಹಳ ಸಂತೋಷ ಗಣಪತಿ ಗೌಡ ಅವರೇ, ಭತ್ತದ ಕೃಷಿಯನ್ನ ಸಾಂಪ್ರದಾಯಿಕವಾಗಿ ಮಾಡ್ತಾ ಇದ್ರಿ, ಜೊತೆಗೆ ತರಕಾರಿ ಕೃಷಿ, ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಒಳ್ಳೆ ನಮಸ್ಕಾರ ಸರ್. ಇದುವರೆಗೆ ಭತ್ತ ತರಕಾರಿ ಕೃಷಿ ಮತ್ತು ಹೈನುಗಾರಿಕೆ ಈ ವಿಷಯವಾಗಿ ಗಣಪತಿ ಹಮ್ಮೋಗೌಡ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈಗ ಕೃಷಿ ಮಾಹಿತಿ. ಪ್ರಯೋಜನಕಾರಿಯಾದಂತಹ ಅಣುಜೀವಿಗಳನ್ನು ಉಪಯೋಗಿಸಿಕೊಂಡು ತಯಾರಿಸುವಂತಹ ಜೈವಿಕ ಗೊಬ್ಬರಗಳನ್ನು ಅಣುಜೀವಿ ಗೊಬ್ಬರ ಅಥವಾ ಜೈವಿಕ ಗೊಬ್ಬರ ಅಂತ ಕರೀಬಹುದು. ಜೈವಿಕ ಗೊಬ್ಬರಗಳು ಸಾವಯವ ಕೃಷಿಯ ಅವಿಭಾಜ್ಯವಾದಂತಹ ಅಂಗ. ಜೈವಿಕ ಗೊಬ್ಬರಗಳಲ್ಲಿ ಹಲವಾರು ವಿಧಗಳಿವೆ. ಸಾರಜನಕವನ್ನು ಸ್ಥಿರೀಕರಿಸುವಂತಹ ಅಣುಜೀವಿಗಳು, ರಂಜಕವನ್ನು ಕರಗಿಸಿ ಪೂರೈಸುವಂತಹ ಅಣುಜೀವಿಗಳು, ಮೈಕೋರೈಜಾ ಹಾಗೂ ಕಾಂಪೋಸ್ಟ್ ತಯಾರಿಕೆಯಲ್ಲಿ ಸಾವಯವವು ಕಳೆಯುವ ಹಾಗೆ ಮಾಡುವಂತಹ ಅಣುಜೀವಿಗಳು. ಸಾರಜನಕ ಸ್ಥಿರೀಕರಿಸುವ ಅಣುಜೀವಿಗಳು ಅಂತಂದರೆ ವಾತಾವರಣದಲ್ಲಿ ನಮಗೆ ಗೊತ್ತಿರುವ ಹಾಗೆ ಶೇಕಡ 78 ಭಾಗದಷ್ಟು ಸಾರಜನಕದ ಅಂಶ ಇದೆ. ಇದು ಅನಿಲ ರೂಪದಲ್ಲಿರುವುದರಿಂದ ಸಸ್ಯಗಳು ನೇರವಾಗಿ ಇವುಗಳನ್ನು ಉಪಯೋಗಿಸುವುದಕ್ಕೆ ಸಾಧ್ಯ ಇಲ್ಲ. ಅನಿಲ ರೂಪದಲ್ಲಿರುವ ಸಾರಜನಕವನ್ನು ಕೆಲವೊಂದು ಬ್ಯಾಕ್ಟೀರಿಯಾಗಳು ಅಥವಾ ದುಂಡಾಣುಗಳು ಗುಂಪಿನ ಅಣುಜೀವಿಗಳು ತಮ್ಮ ದೇಹದಲ್ಲಿರುವಂತಹ ನೈಟ್ರೋಜಿನೇಸ್ ಎನ್ನುವ ಕಿಣ್ವದ ಸಹಾಯದಿಂದ ಘನರೂಪಕ್ಕೆ ಪರಿವರ್ತಿಸಿ ಸಸ್ಯಗಳಿಗೆ ಪೂರೈಸುತ್ತವೆ. ಇದನ್ನು ಜೈವಿಕ ಸಾರಜನಕ ಸ್ಥಿರೀಕರಣ ಎಂದು ಕರೆಯಲಾಗುತ್ತದೆ. ಇಂಗ್ಲಿಷ್ನಲ್ಲಿ ಇದನ್ನೇ ನೈಟ್ರೋಜನ್ ಫಿಕ್ಸೇಷನ್ ಎಂದು ಕರೆಯುವುದು. ಇಲ್ಲಿ ಪ್ರಮುಖವಾಗಿ ಕೆಲವೊಂದು ಅಣುಜೀವಿಗಳು ಕೆಲಸ ಮಾಡ್ತವೆ. ರೈಜೋಬಿಯಂ, ಅಜಟೋಬ್ಯಾಕ್ಟರ್, ಅಜೋಸ್ಪಿರಿಲಮ್, ಅಜಿಟೋಬ್ಯಾಕ್ಟರ್ ಹಾಗೂ ಅಜೋಲಾ ಅಥವಾ ನೀಲಿ ಹಸಿರು ಪಾಚಿ. ರೈಜೋಬಿಯಂ ಜೀವಾಣು ದ್ವಿದಳ ಜಾತಿಗೆ ಸೇರಿರುವಂತಹ ಬೆಳೆಗಳ ಸಸ್ಯಗಳ ಬೇರಿನ ಮೇಲೆ ಗಂಟುಗಳನ್ನು ಉತ್ಪಾದನೆ ಮಾಡಿ ಸಾರಜನಕದ ಶೇಖರಣೆ ಮಾಡುತ್ತದೆ. ಏಕದಳ ಸಸ್ಯಗಳು ಕಾಯಿಪಲ್ಲೆ, ಹತ್ತಿ, ಸೂರ್ಯಕಾಂತಿ, ಜೋಳ ಹಾಗೂ ತೃಣಧಾನ್ಯಗಳಲ್ಲಿ ಅಜಟೋಬ್ಯಾಕ್ಟರ್ ಅಥವಾ ಅಜೋಸ್ಪಿರಿಲಮ್ನ್ನು ಬಳಸಿ ಸಾರಜನಕವನ್ನು ಪೂರೈಸಬಹುದು. ಕಬ್ಬಿನ ಬೆಳೆಗೆ ಅಜೋಸ್ಪಿರಿಲಮ್ ಅಥವಾ ಅಜಿಟೋಬ್ಯಾಕ್ಟರ್ ಇವುಗಳನ್ನು ಉಪಯೋಗಿಸುವಂತಹದ್ದು ಸೂಕ್ತ. ರೈಜೋಬಿಯಂ ಎನ್ನುವಂತಹದ್ದು ಬ್ಯಾಕ್ಟೀರಿಯಾ ಗುಂಪಿಗೆ ಸೇರಿರುವಂತಹ ಜೀವಾಣುವಾಗಿದ್ದು ದ್ವಿದಳ ಬೆಳೆಗಳು ಅಂದರೆ ಕಡಲೆ, ತೊಗರಿ, ಉದ್ದು, ಹೆಸರು, ಶೇಂಗಾ ಇವುಗಳ ಬೇರಿನ ಮೇಲೆ ಗಂಟುಗಳನ್ನು ಉತ್ಪಾದಿಸಿ ವಾತಾವರಣದಲ್ಲಿ ಇರುವಂತಹ ಸಾರಜನಕವನ್ನು ಶೇಖರಣೆ ಮಾಡುತ್ತವೆ. ನಿರ್ದಿಷ್ಟವಾದ ರೈಜೋಬಿಯಂ ಪ್ರಭೇದ ನಿರ್ದಿಷ್ಟವಾದ ದ್ವಿದಳ ಧಾನ್ಯದ ಬೆಳೆಗಳಲ್ಲಿ ಸಾರಜನಕದ ಶೇಖರಣಾ ಸಾಮರ್ಥ್ಯವನ್ನು ಹೊಂದಿದೆ. ಇದನ್ನು ಉಪಯೋಗಿಸುವಂತಹ ವಿಧಾನ ಅಂತಂದರೆ ನಿರ್ದಿಷ್ಟ ದ್ವಿದಳ ಧಾನ್ಯದ ಬೆಳೆಗೆ ನಿರ್ದಿಷ್ಟ ರೈಜೋಬಿಯಂ ತಳಿ ಇರುವುದರಿಂದ ರೈತರು ಸೂಕ್ತ ತಳಿಯನ್ನೇ ಆಯ್ದುಕೊಳ್ಬೇಕು. ದ್ವಿದಳ ಧಾನ್ಯ ಬೆಳೆಯ ಬೀಜಗಳಿಗೆ ಬಿತ್ತುವ ಮೊದಲು ರೈಜೋಬಿಯಂ ಜೈವಿಕ ಗೊಬ್ಬರವನ್ನು ಲೇಪಿಸಬೇಕು. ಪ್ರತಿ ಎಕರೆಯಲ್ಲಿ ಬಿತ್ತನೆ ಮಾಡುವ ದ್ವಿದಳ ಬೆಳೆಯ ಬೀಜದ ಪ್ರಮಾಣಕ್ಕೆ 1-10 ಕಿಲೋ ಪ್ರಮಾಣದಲ್ಲಿ ಕನಿಷ್ಠ 200 ಗ್ರಾಂನಷ್ಟು ಜೈವಿಕ ಗೊಬ್ಬರವನ್ನು ಬೀಜೋಪಚಾರ ಮಾಡಬೇಕು. ಬೀಜದ ಪ್ರಮಾಣ 10-15 ಕಿಲೋಗ್ರಾಂನಷ್ಟು ಇದ್ರೆ 500 ಗ್ರಾಂ ಜೈವಿಕ ಗೊಬ್ಬರ, 25 ಕಿಲೋಗ್ರಾಂನಷ್ಟು ಬಿತ್ತನೆ ಬೀಜ ಇದ್ರೆ 1 ಕಿಲೋದಷ್ಟು ಜೈವಿಕ ಗೊಬ್ಬರವನ್ನು ಉಪಯೋಗಿಸಬೇಕಾಗ್ತದೆ. ಮೊದಲು ಸ್ವಲ್ಪ ಅಂಟು ದ್ರಾವಣವನ್ನು ಬೀಜದ ಮೇಲೆ ಹಾಕಿ ಜೈವಿಕ ಗೊಬ್ಬರವನ್ನು ಸರಿಯಾದ ಪ್ರಮಾಣದಲ್ಲಿ ಸೇರಿಸಿ ಬೀಜೋಪಚಾರವನ್ನು ಮಾಡಬೇಕು. ಇರುವೆ ಕಾಟ ಹೆಚ್ಚಾಗಿರುವಂತಹ ಪ್ರದೇಶದಲ್ಲಿ ಸಕ್ಕರೆ ಇಲ್ಲವೇ ಬೆಲ್ಲದ ಪಾಕವನ್ನು ಉಪಯೋಗಿಸಬಾರದು. ನಂತರ 20 ನಿಮಿಷ ನೆರಳಿನಲ್ಲಿ ಬೀಜವನ್ನು ಒಣಗಿಸಿ ಬಿತ್ತನೆಯನ್ನು ಮಾಡಬಹುದು. ಜೈವಿಕ ಗೊಬ್ಬರವನ್ನು ತಯಾರಿಸಿದ ದಿನಾಂಕದಿಂದ

ಡಾಲ್ಮಿಯಾ ಡಿಎಸ್ಪಿ ಸಿಮೆಂಟ್ ಖರೀದಿಸಿ ಮತ್ತು ಬಹಳಷ್ಟು ಗಿಫ್ಟ್ಸ್ ಗೆಲ್ಲಿರಿ. ಅಂದ್ರೆ ಮನೆ ತುಂಬಾ ಸಂತೋಷ. ಫಾರ್ ಮೋರ್ ಇನ್ಫೋ ಕಾಲ್ 1800-2020. ನಾನು ತರಕಾರಿ ವ್ಯಾಪಾರಿ ರಮೇಶ್. ಸರಿಯಾದ ತೂಕದಿಂದ ಗ್ರಾಹಕರಿಗೆ ಖುಷಿ, ಹಾಗೆಯೇ ಸರಿಯಾದ ಸುರಕ್ಷೆಯಿಂದ ಕುಟುಂಬಕ್ಕೆ ಭವಿಷ್ಯದ ಚಿಂತೆಯಿಂದ ಮುಕ್ತಿ. ಅದಕ್ಕೆ ನನ್ ಮಾತು ಕೇಳಿ, ಇವತ್ತೇ ಸೇರ್ಕೊಳ್ಳಿ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬೀಮಾ ಯೋಜನಾ ಜೊತೆ. ಪಡೆಯಿರಿ 2 ಲಕ್ಷ ರೂಪಾಯಿಯ ಜೀವ ವಿಮೆ ವರ್ಷಕ್ಕೆ 436 ರೂಪಾಯಿಯಲ್ಲಿ, ಮತ್ತು ಪ್ರಧಾನ ಮಂತ್ರಿ ಸುರಕ್ಷಾ ಬೀಮಾ ಯೋಜನಾ ಪಡೆಯಿರಿ 2 ಲಕ್ಷ ರೂಪಾಯಿಯ ದುರ್ಘಟನೆ ವಿಮೆ ವರ್ಷಕ್ಕೆ 20 ರೂಪಾಯಿಯಲ್ಲಿ. ಬುದ್ಧಿವಂತಿಕೆ ತೋರಿಸಿ, ಜವಾಬ್ದಾರಿ ನಿಭಾಯಿಸಿ. ಸಮೀಪದ ಬ್ಯಾಂಕ್ ಶಾಖೆ ಅಥವಾ ಪೋಸ್ಟ್ ಆಫೀಸ್ಗೆ ಹೋಗಿ ಈ ಯೋಜನೆಯಲ್ಲಿ ಪಾಲ್ಗೊಳ್ಳಿ. ಈಗ ಹಾಡುವಳ್ಳಿ ಕಲಾಶ್ರೀಯ ಶ್ರೀ ತಿಮ್ಮಪ್ಪ ಮಂಜುಗೌಂಡ ಮತ್ತು ಸಂಗಡಿಗರಿಂದ ಹರಿದಿನದ ಹಾಡುಗಳು. ಮಾಳುಗಿಯಲ್ಲಿ ನಿಚ್ಚ ಬಿಸುನ ಗಾಳಿ ಇಂದೊಂದರುಗಳಾಗೆ ನೀಲ ಬೇಕೆ ಇಂದಂದರುಗಳಿಗೆ ನಿಲ್ಲಬೇಕು ಗಾಳಿಯ ರಾಯ ಚನ್ನಳಗಾರು ತೀನೇ ತಡೆದಾರೆ ಕೆಂಪಿವನದಲ್ಲಿ ನಿಚ್ಚ ಬಿಸುವನು ಗಾಳಿ ಇಂದಂದರುಗಳಿಗೆ ನೀಲಬೇಕೆ ಇಂದಂದರುಗಳಿಗೆ ನಿಲ್ಲಬೇಕು ಗಾಳಿಯ ರಾಯ ಚನ್ನಳಗಾರು ತೀನೇ ತಡೆದಾರೆ ಚನ್ನಳಗಾರುತಿಯೇ ತಡೆದಾರೆ ಏನಂದೇ ದಿದಿ ಗೊಜ್ಜಾಳವೇ ಬಿಡಬೇಕೆ ಸರನೊಂದು ಸರನೆಯಡು ಸರ್ ಮೂರು ಸರ್ ನಾಲ್ಕು ಸರ್ವೈದು ಬಾಲಯ್ಯನ ಕೊರಳಲ್ಲೇ ಸರ್ವೈದು ಬಾಲಯ್ಯನ ಕೊರಳಲ್ಲಕ್ಕದಿರು ತರದಲ್ಲಾರು ತೀನೇ ತಡೆದಾರೆ ಮುತ್ತಿನಾರುತಿ ಮುಂದೆ ಮುತ್ತಿನ ಕಿರುತಿ ಮುಂದೆ ಲತ್ತುಗುದಿರು ಮುಂದೆ ತರದಲ್ಲೇ ಹತ್ತುಗುದಿರು ಮುಂದೆ ತರದಲು ನಿತ್ತ ಗಂಡೆ ಮುತ್ತಿನಾರ ತೀನೇ ತರೀದಾರೆ ಚಿನ್ನದಾರುತಿ ಮುಂದೆ ಚಿನ್ನದ ಕಿರುತಿ ಮುಂದೆ ಹತ್ತುಗದಿರು ಮುಂದೆ ತರದಲ್ಲೇ ಹತ್ತುಗದಿರು ಮುಂದೆ ತರದಲು ನಿತ್ಲ ಗಂಡಿ ಚಿನ್ನದಾರುತಿಯೇ ತಡೆದಾರೆ ಬಣ್ಣದಾರುತಿ ಮುಂದೆ ಬಣ್ಣದು ಕಿರುತಿ ಮುಂದೆ ಹತ್ತುಗುದಿರು ಮುಂದೆ ತರದಲ್ಲೇ ಹತ್ತುಗುದಿರು ಮುಂದೆ ತರದಲು ನಿತ್ಲ ಗಂಡಿ ಬಣ್ಣದಾರುತಿನೇ ತಡೆದಾರೆ ಕಾಯಿಸಿಪ್ಪಿ ತಾಂಬರ ಕೈಯಲ್ಲಿ ಕೋಳಲು ಕುಸಿದ ಸಿರಿಗಂಧ ಪರಿಮಳವು ಎಸಾಗಿ ಪದ್ಮಾವಿಗೆ ಧರಿಸುವ ವಿನ್ನು ವಸುದೇವನಿಗೆ ವನತೆಸಿಲ್ಲೆಸುವಿಗು ಬಸಿಂಗುದಾರತಿಗೆ ಬೆಳಗಿರೆ ಕಾಲಲ್ಲಿ ಕಿರಗಿಜ ನೀಲದ ಬಾಬುಲಿ ನೀಲವಣದ ನಾಣ್ಯಗಳಾಕುವ ನಮ್ಮ ಭವ ಜನನಿಗೂ ಬಲ ಗೋಪಾಲನಿಗೂ ನೀಲವಣನಿಗೂ ನೀಲಧಾರುತಿಯೇ ಬೆಳಗಿರೆ ಕುಂಕುಮ ಕಸ್ತೂರಿ ಪರಿಪರಿಣಾಮವು ಶಂಖಚಕ್ರನಿಗೆ ಧರಿಸುವ ವಿನ್ನು ಬಿಂಕದಿಂದಲೇ ನಾಟ್ಯ ನಾಡುತ್ತ ಪಂಕಜನಿಗೆ ವನತೆ ಶ್ರೀಲಕ್ಷ್ಮಿಗೆ ಕುಂಕುಮದಾರುತಿಗೆ ಬೆಳಗಿರೆ ಹೈನರು ಸಾವಿರ ಸಿರಿಯರ ಒಡಗೊಂಡು ಚದುರಂಗ ಪಗಡೆ ನಾಡುವ ವಿನ್ನು ಮಧುನ ಮಹನ ದೇವ ಎದೆಯಲ್ಲೇ ಕಂಸಬ ಮಧುಕುಸನಿಗೆ ವನತೆ ಶ್ರೀಲಕ್ಷ್ಮಿಗೆ ಸುದತಿಲಾರತಿಯೇ ಬೆಳಗಿರೆ ಕೆತ್ತಿದ ಕೋಟಿಯು ಬಡ್ಕಳಲೊಡಗೊಂಡು ಲೊತ್ತು ತಗೊಳಾಡುತ್ತ ನಮ್ಮ ಸತ್ಯ ಭಾವನಿಗೆ ಪ್ರಿಯ ಪುರಂದರ ವಿಠಲನಿಗೆ ನಿತ್ಯವತ್ಮನಿಗೆ ವನಿತ ಶ್ರೀಲಕ್ಷ್ಮಿಗೆ ಮುತ್ತಿನಾರತಿಯೇ ಬೇಳಗೀರೆ ಎತ್ತಿದಾರುತಿ ಎಲ್ಲೋಗಿ ಅಳುಗುವುದೇ ಮುತ್ತಿನ ಗದ್ದುಗಿಯ ಮುಡಿ ಮುತ್ತಿನ ಗದ್ದುಗಿಯ ಮುಡಿಬನ ಬತ್ಲ ಗಂಡಿ ಮುತ್ತೈತಿರು ಮುತ್ತೆ ಸರ ಅರಕಲ್ಲಾರು ಮಾನೆ ಜಗಲಿಯ ನನಗಟ್ಟ ಲನ್ನಡ ಕೊಂಬಿನ ಅರ ಮಾನೆ ಹನ್ನೆಡ ಕೊಂಬಿನ ಲರುಮನೆ ಮಾಡುಗಿ ಎಲ್ಲ ಉಗುನ ಕಡು ಜಲ್ಲೇ ಸರ ರಂಗಳೇ ಬನ್ನಿರೇ ದೊಂದೇ ಲರಿಯಡುದೆ ಬರುವ ಸರ ಬರುವ ತರತೇರೇರನ ಮರೆಯರೋಗೇ ಮಗ ತಂದೆಯರೋಗೇ ಮಗ ತಂದ ನೀರನ ಮರೆಯ ಮಗಳ ಗುರ ಕಣ್ಣುಡಿ ಬಂದು ತಾಯಿ ಬಳಮೆ ವಾಕೆ ಇದುವರೆಗೆ ಹಾಡುವಳ್ಳಿ ಕಲ್ಯಾಣಿಯ ಶ್ರೀ ತಿಮ್ಮಪ್ಪ ಮಂಜುಗೊಂಡ ಮತ್ತು ಸಂಗಡಿಗರಿಂದ ಹರಿದಿನದ ಹಾಡುಗಳನ್ನು ಕೇಳಿದಿರಿ.